ಚಲೋ ಬರ್ಬೋದಂತ ನಿರೀಕ್ಷೆ ಇದೆ ಸರ್. ನಮ್ಮ ಒಂದು 22 ಚೀಲ ಹಿಂಗೆ ಆಗ್ಬೋದು ಸರ್ ಅದು 20 ಗುಂಟೆಯಲ್ಲಿ. ಈ 6.5 ಎಕರೆಯೊಳಗೆ 20 ಗುಂಟೆ ಜಾಗದೊಳಗೆ ಈ ಪದ್ಧತಿಯೊಳಗೆ ನೀವು ಈ ಭತ್ತ ಬೇಸಾಯ ಮಾಡಿದ್ರಿ, ಮತ್ತು ಉಳಿದ ಕ್ಷೇತ್ರದೊಳಗೆ ಯಾವ ಥರದ ಭತ್ತದ ಬೇಸಾಯ ಮಾಡಿದ್ದೀರಿ ನೀವು? ನಾವು ಉಳಿದ 6 ಎಕರೆಯಲ್ಲಿ ಮೊದಲಿನಂತೆ ಮಾಡ್ತಿದ್ವಿ ಸರ್. ಯಾಕಂದರೆ ಇದು ಫಸ್ಟ್ ಟೈಮ್ ನಾವು 2 ವರ್ಷ ಇದು ಮಾಡೋದು. ನಮಗೆ ವ್ಯತ್ಯಾಸ ಅದು ಏನು ಅಂತಲೂ ಸ್ವಲ್ಪ ಮಾಹಿತಿ ಗೈಡೆನ್ಸ್ ಗೊತ್ತಾದ ನಂತರ ನಾವು ಅದನ್ನು ಅಷ್ಟು ಮಾಡ್ಬೋದು. ಒಮ್ಮೆಗೆ ಮಾಡಿದರೆ ನಮ್ಗೆ ರೈತರಿಂದ ತಡ್ಕೊಂಡ್ರೆ ಆಗಂಗಿಲ್ಲ, ಹೆಚ್ಚು ಕಮ್ಮಿ ಆದ್ರೆ ಅಂತಂದು 20 ಗುಂಟೆ ಮಾಡಿದ್ದೀನಿ ಸರ್. ಆದರೆ ಅದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ ಇದೆ ಸರ್. ನೀರು ಕಡಿಮೆ, ಆಮೇಲೆ ಚೆನ್ನಾಗಿ ಇಳುವರಿ ಬಂದಿದೆ ಸರ್. ಹೋದ ವರ್ಷ ಆದರೆ ವಿಷಪೂರಿತ ಅಲ್ಲ, ಮನುಷ್ಯ ಆರೋಗ್ಯಕ್ಕೆ ಚಲೋ ಸರ್ ಇದು. ಹಾಗಾಗಿ ನಾವು ಇದನ್ನು ಅವಲಂಬನೆ ಮಾಡ್ಬೇಕಂತ ಮಾಡಿದ್ವಿ ಸರ್. ಮುಂದಕ್ಕೆ ಹೆಚ್ಚಿಗೆ ಬೆಳಿಬೇಕಂತ ಮಾಡಿದ್ದೀವಿ ಸರ್. ಹಾಗಾಗಿ ಅದು ಗೊಬ್ಬರದತ್ತು ಎಣ್ಣೆದತ್ತು ಇದಿಲ್ಲಿ ಸರ್ ಮೂರು ಸಲ ಸ್ಪ್ರೇ ಮಾಡಿದೆ ಸರ್. ಕಷಾಯ ಇದ್ದದು ತಪ್ಪಲ ಕಷಾಯ ಚೀಲಗಳಕ್ಕಂತಂದು ಅದನ್ನ ಹೊಡೆದು ಇದು ಮಾಡಿದೆ ಸರ್. ಹಂಗಾಗಿ ಅದು ಬೆಳೆಯೋಕೆ ಯೋಗ್ಯ ಅನಿಸುತ್ತೆ ಸರ್ ನಮ್ಗೆ. ಇವಾಗ ಈ 20 ಗುಂಟೆ ಕ್ಷೇತ್ರದೊಳಗಂತೂ ಈ ಥರ ಪದ್ಧತಿಯೊಳಗೆ ತಾವು ಬೆಳೆದಿದ್ದೀರಿ. ಈ ಉಳಿದ 6 ಎಕರೆಯೊಳಗೆ ಏನು ನೀವು ಬೆಳೆದಿದ್ದೀರಿ, ಹಳೆ ಪದ್ಧತಿಯೊಳಗನ ನೀವು ಬೆಳೆದಿದ್ದೀರಿ, ಅಲ್ಲಿ ಕೂಡ ಹೆಚ್ಚು ಗೊಬ್ಬರ ಬಳಸಿದ್ದೀರಿ, ಮತ್ತು ಕ್ರಿಮಿನಾಶಕಗಳನ್ನು ಯಾವ ಥರದ ಬಳಸಿದ್ದೀರಿ ಆ ಕ್ಷೇತ್ರದೊಳಗೆ? ಕ್ರಿಮಿನಾಶಕ ಸರ್ ಅದು ಸರ್ಕಾರಿ ಗೊಬ್ಬರ ಹೆಚ್ಚು ಬಳಸಿ ಕ್ರಿಮಿನಾಶಕ ಇವು ಆಲೆ ಇವು ಚೆಸ್ ಗ್ಲೋಮರ್ ಅಂತವೆಲ್ಲ ಭಾಳ ಯೂಸ್ ಮಾಡಿ ವಿಷಪೂರಿತ ಆಹಾರ ಆಗುತ್ತೆ ಸರ್. ಅದು ಹಾಗಾಗಿ ಅದು ಹೆಚ್ಚು ಖರ್ಚು ಬರುತ್ತೆ ಸರ್. ಎಕರೆಕ್ಕೆ ಅಂತಲ್ಲ ಅಂದರೆ ಅದಕ್ಕೆ ಇದಕ್ಕೆ ಒಂದು 5,000 ಅಂತ ಡಿಫ್ರೆನ್ಸ್ ಐತೆ ಸರ್. ಇದು ಬೆಳೆನೂ ಚೆನ್ನಾಗಿದೆ ಸರ್. ಇದಕ್ಕೆ ಆರ್ಗ್ಯಾನಿಕ್ ಮಾಡಿದೆ ಸರ್, ಕೆಮಿಕಲ್ ಹಾಕಿದ್ದು ಅದು ಚೆನ್ನಾಗಿದೆ ಸರ್. ಖರ್ಚು ಹೆಚ್ಚು ಬರುತ್ತೆ ಸರ್. ಹೆಚ್ಚು ಹೆಚ್ಚು ಬರ್ತದೆ, ಇಳುವರಿನೂ ಜಾಸ್ತಿ ಬರ್ತದೆ. ಆದರೆ ಕಮರ್ಷಿಯಲ್ ಆಗಿ ಹೆಚ್ಚು ಇಳುವರಿ ತಗೊಂಡ್ರೆ ಲಾಭ ಅನ್ನೋ ಒಂದು ಕಾರಣದಿಂದ ನೀವು ಹೆಚ್ಚು ಹೆಚ್ಚು ರೈತರು ಎಲ್ಲೂ ನಷ್ಟಕ್ಕೆ ಸಿಕ್ಕಬಾರ್ದು ಅನ್ನೋ ಒಂದೇ ಕಾರಣದಿಂದ ಆ ಥರದ ಪದ್ಧತಿಗೆ ಹೆಚ್ಚು ಹೆಚ್ಚು ಮೊರೆ ಹೋಗ್ತಾ ಇದ್ದೀರಿ ಅಂತ ಅನಿಸ್ತದೆ ನಿಮ್ಮ ಮಾತುಗಳನ್ನೇ ಕೇಳಿದರೆ. ಹೌದಾ? ಈಗ ಈ 20 ಗುಂಟೆಯಲ್ಲಿ ಒಂದು ಪ್ರಯೋಗಾತ್ಮಕವಾಗಿ ಈ ಥರ ಪದ್ಧತಿಯಲ್ಲಿ ಹೆಚ್ಚು ಕ್ರಿಮಿನಾಶಕಗಳ ಬಳಕೆ ಇಲ್ಲದೇ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನೀವು ಈಗ ಭತ್ತದ ಬೆಳೆಯನ್ನು ತೆಗೆದು ಅನುಭವ ಪಡ್ಕೊಂಡಿದ್ದೀರಿ, ಮುಂಬರುವ ದಿನಗಳಲ್ಲಿ ಪೂರ್ತಿಯಾಗಿ 6.5 ಎಕರೆನೂ ಇದೇ ಥರ ಬೆಳಿಬೇಕು ಅಂತ ಏನಾದರೂ ಆಲೋಚನೆ ಇದೆಯೋ? ಹಾಗೆ ಮುಂಬರುವ ದಿನಗಳಲ್ಲಿ ಸರ್ 2 ಎಕರೆ ಮಾಡ್ಬೇಕಂತ ಮಾಡಿದ್ದೀನಿ ಸರ್. ಯಾಕಂದರೆ ನಮ್ಮ ಅಣ್ಣ ತಮ್ಮಗಳು ಭಾಳ ಜನ ಇದೆ ಸರ್, ನಾವು 5 ಜನ. ಹಾಗಾಗಿ ಅದೆಲ್ಲ ನಾವು ಬೇರೆ ಕೆಮಿಕಲ್ ಹಾಕಲಾರದು ಇದೆ, ನಮ್ಮ 5 ಜನರಿಗೆ ಆಗುವಷ್ಟು ಸದ್ಯ ಮಟ್ಟಿಗೆ ಮಾಡ್ಬೇಕನ್ನೋದು ಒಂದು ಆಸೆ ಇದೆ ಸರ್. ಹಾಗಾಗಿ ನಾವು ಒಂದು 2 ಎಕರೆಯಲ್ಲಿ ನಮ್ಮ ಕುಟುಂಬಕ್ಕಾಗುವಷ್ಟು ವಿಷ ಇಲ್ಲದೆ ಆಹಾರ ಮಾಡ್ಬೇಕಂತಂದು ಇದು ಮಾಡಿದ್ದೀನಿ ಸರ್. ಆಮೇಲೆ ಬೆಳೆದ ರೈತರು ಇದು ನಮ್ಮ ದಾರಿ ವಾಲ ಇದ್ದಕ್ಕೆ ಸರ್ ನೋಡಿ ಆಸಕ್ತಿ ಹೆಚ್ಚು ಪಟ್ಟರೆ ಸರ್, ನಾವು ಮಾಡ್ಕೋಬೇಕು 1/2 ಎಕರೆ 10 ಗುಂಟಿಗೆ ಮಾಡ್ಕೊಂತಂದು ಹೇಳ್ತಿದ್ದಾರೆ ಸರ್. ಆದಷ್ಟು ಊರನ್ನು ರೈತರು ಸ್ವಲ್ಪ ಮನಸ್ಸು ಮಾಡಿರ ಸರ್, ಮಾಡ್ಬೋದು ಸರ್. ಆದರೆ ವೆಂಕಟೇಶ್, ಇದು ಹೆಚ್ಚು ಹೆಚ್ಚು ರೈತರು ಈ ಪದ್ಧತಿಯನ್ನು ಅಳವಡಿಸಿಕೊಳ್ತಾರೆ ನಿಜ. ಯಾಕಂತಂದ್ರೆ ನೀವು 20 ಗುಂಟೆ ಮಾಡಿದ್ರಿ, ಇನ್ನೊಬ್ರು 10 ಗುಂಟೆ, 1/2 ಎಕರೆ, 1 ಎಕರೆ, ತಮ್ಮ ಮನೆ ಸಲುವಾಗಿಯೇ ತಾವು ಮಾಡ್ಕೊಳ್ತಾರೆ ಸರಿ. ಯಾಕಂದರೆ ಇದು ತಾವು ಹಾಕಿರೋ ವಿಷ ತಾವು ತಿನ್ನಲಿಕ್ಕೆ ರೆಡಿ ಇಲ್ಲ, ಆದರೆ ಮಾರುಕಟ್ಟೆಗೆ ಅದನ್ನು ನೀವು ಬಿಡ್ಲಿಕ್ಕೆ ಹೆಂಗೆ ಮನಸ್ಸು ಬರ್ತದೆ ನಿಮ್ಗೆ? ಮಾರ್ಕೆಟ್ ಸರ್ ಇದು ಹೆಚ್ಚು ಬೆಳೆದ್ರೆ ಮಾರ್ಕೆಟಿಗೆ ಬಿಡ್ಬೋದು ಸರ್. ಸ್ವಲ್ಪ ಆಗೋದ್ರಿಂದ ನಾವು ನಮ್ಮ ಆರೋಗ್ಯ ನಾವು ಕಾಪಾಡೋದ್ರ ಸಲುವಾಗಿ ನಾವೇ ಬೆಳಕೋದಿದ್ದೀವಿ ಸರ್ ಈಗ. ಆಮೇಲೆ ಇದು ರೈತರಿಗೆ ಏನಾಗ ಸರ್ ಇದು ಖರ್ಚನ್ನು ಕಮ್ಮಿ ಬರ್ತಬಿಡ ಸರ್, ಅದು ಗೊತ್ತಿರೋಂಗಿಲ್ಲ ಅವ್ರು. ಫಸ್ಟ್ ನಮ್ಗೆ ಯಾಕೆ ಬೇಕಂತಂದು ಮಾರ್ಕೆಟ್ ಇದು ಹೆಚ್ಚು ಸಿಕ್ಕರೆ ನಮ್ಗೆ ಅನುಕೂಲ ಆಗತ್ತೆ ಅಂತಂದು ಕೆಲವು ರೈತರು ಹೇಳ್ತಿದ್ದಾರೆ ಸರ್. ಆರ್ಗ್ಯಾನಿಕ್ ಇಳುವರಿ ಕಮ್ಮಿ ಬರ್ತಿದೆ, ಮಾರ್ಕೆಟ್ ಇದೇ ರೇಟಿಗೆ ಮಾರ್ಬೇಕು, ವರ್ಕೌಟ್ ಆಗಂಗಿಲ್ಲ ನಮ್ಗೆ. ಹಂಗಾಗಿ ಕೆಲವು ರೈತರು ಹೇಳ್ತಿದ್ದಾರೆ ಸರ್ ಇದಕ್ಕೆ ಅನುಕೂಲ ಸಿಗ್ಬೋದು ಸರ್. ಯಾಕಂದ್ರೆ ಇದು ಹಿಂಗೆ ಬೆಳೆದಿದ್ದು ಗೊತ್ತಾದರೆ ಎಲ್ಲ ಬೇರೆ ಕಡೆ ಖರೀದಿ ಆಗ್ಬೋದು ಸರ್. ಅದಂದ್ರೆ ರೈತರು ಆಸಕ್ತಿ ಪಡ್ತಾರೆ ಸರ್. ನಾನು ರಾಸಾಯನಿಕವಿಲ್ಲದೆ ಬೆಳೆದಿರುವಂಥ ಭತ್ತ ಇದು ಅಂತೇಳಿ ಹೆಚ್ಚು ಹೆಚ್ಚು ಪ್ರಚಾರ ಆದ ನಂತರ ಒಂದು ಒಳ್ಳೆ ಬೆಲೆ ಸಿಗಲಿಕ್ಕೆ ಶುರು ಮಾಡಿದ ಮೇಲೆ ಭಾಳ ಭಾಳ ಜನ ರೈತರು ಈ ಥರನಾಗಿನೇ ಭತ್ತ ಬೆಳೀಲಿಕ್ಕೆ ಶುರು ಮಾಡಬಹುದು ಅಂತೀರಿ ನೀವು. ಇವಾಗ ಈಗ ನೀರನ್ನು ಏನು ಬಳಕೆ ಈ ಭಾಗದ ಜನಗಳು ರೈತರು ಏನು ಮಾಡ್ಲಿಕ್ಕತ್ತಾರಂತಾರೆ, ನೀರು ಭಾಳದ ಅಂತೇಳಿ ಭಾಳಷ್ಟು ನೀರು ನಿಲ್ಲಿಸಿಬಿಡ್ತಾರೆ ಭತ್ತದ ಬೆಳೆಗೆ. ಈ ಭತ್ತದ ಬೆಳೆಗೆ ಅಷ್ಟು ನೀರು ನಿಲ್ಲಿಸೋ ಅವಶ್ಯಕತೆ ಇದೆ ಅಂತ ಅನಿಸ್ತದನ? ಹಿಂದಿನ ಪದ್ಧತಿ ಇರಲಿ ಅಥವಾ ಈ ಪದ್ಧತಿ ಇರಲಿ, ಎರಡು ಪದ್ಧತಿಯೊಳಗೆ ಅಷ್ಟು ನೀರು ನಿಲ್ಲಿಸೋ ಅಗತ್ಯ ಇದೆ ಅಂತ ಅನಿಸ್ತದನ? ಹೆಂಗೆ ನಿಮ್ಗೆ? ಅಷ್ಟು ನೀರು ನಿಲ್ಲಿಸೋ ಅವಶ್ಯಕತೆ ಇಲ್ಲ ಅನಿಸ್ತದೆ. ಯಾಕಂದ್ರೆ ನಾವು ಒಂದೇ ಹೊಲದಲ್ಲಿ ಸರ್ ಇದು 20 ಗುಂಟೆ ಮಾಡಿದ್ನಲ್ಲ ಸರ್, ಆದರೆ ಅಂತೆ ಇದನ್ನು ಬೆಳೆದಿನಿ ಸರ್. ಅದಕ್ಕೆ ನಾವು ಬಡ್ಡಿ ಎಲ್ಲ ಸ್ವಚ್ಛ, ಆಮೇಲೆ ನೆಲ್ಲು ಬಡ್ಡಿ ಬೇಸ್ ಬಂದು ಬೆಳೆ ಇಳುವರಿನ ಹೆಚ್ಚು ಬಂದಿದೆ ಸರ್. ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ರೋಗ ಹೆಚ್ಚು ಬರ್ತದೆ, ಬಡ್ಡಿ ಕೊಳೆ ರೋಗ ಬರ್ತದೆ ಸರ್ ನೀರು ಹೆಚ್ಚು ನಿಂದ್ರೆ ಸರ್ ಇಂದ. ಆಮೇಲೆ ಅದು ಎಲ್ಲ ಬಡ್ಡಿ ಕೊಳ್ತು, ಮತ್ತು ಯಾವ್ದಾದ್ರು ಕೆಮಿಕಲ್ ಹಾಕೋದು ಅದ್ರ ಸಲ ಮತ್ತು ಎಕ್ಸ್ಟ್ರಾ ಖರ್ಚು ಬರ್ತಿದೆ ಸರ್. ಹಾಗೆ ಅದು ನೀರಿಂದ ನಿರ್ವಹಣೆ ಕಮ್ಮಿ ನಿಂದ್ರಿಸೋದು ಭಾಳ ಯೋಗ್ಯ ಅನಿಸಿದೆ ಸರ್. ಕಡಿಮೆ ಖರ್ಚು ನೀರಿನಲ್ಲಿ ಬೆಳಕೋಬೋದು ಅನ್ನೋದು ಗ್ಯಾರಂಟಿ ಆಗಿದೆ ಸರ್. ಆಮೇಲೆ ಈ ಥರ ಹೆಚ್ಚು ನೀರು ನಿಲ್ಲಿಸೋದು, ಇದು ಕೊಳವಿಕೆಯನ್ನು ತಡೆಗಟ್ಟಲಿಕ್ಕೆ ಮತ್ತೆ ರಾಸಾಯನಿಕಗಳನ್ನು ನೀರಿಗೆ ಹಾಕೋದು, ಆ ರಾಸಾಯನಿಕ ನೀರಿನಲ್ಲಿ ಬೆರ್ಕೊಂಡು ಅದು ಇನ್ನೊಂದು ಕಡೆ ಹರ್ಕೊಂಡು ಹೋಗೋದು, ಮತ್ತೆ ಎಲ್ಲ ಕಡೆನೂ ಅಂತರ್ಜಲ ಕೂಡ ಕೆಟ್ಟು ಹೋಗೋ ಸಾಧ್ಯತೆಗಳು ಇರ್ತದೆ. ನಾವು ನೀರನ್ನು ಉಳಿಸೋದ್ರ ಜೊತೆಗೆ ನೀರಿನ ಗುಣಮಟ್ಟವನ್ನು ಈ ಪದ್ಧತಿ ಮುಖಾಂತರ ಕಾಪಾಡಬಹುದು ಅಂತ ತಮಗೆ ಅನಿಸ್ತದೆ ನನಗೆ? ಹೌದು ಸರ್, ಯಾಕಂದರೆ ನಾವು ನಮ್ಮ ಗದ್ದೆ ಕೆಳಗೆ ಹಳ್ಳೇದೆ ಸರ್, ಸುಡುಗಡ ಪೋರಟ್ಟು 3G ಗುಳಿಗೆ ಹೋಗ್ತದೆ ಸರ್, ಅದು ಹೆಚ್ಚುವರಿ ನೀರು ನಿಂದ್ರಿಸಿದ್ರೆ ಏನಾಗ್ತದೆ ಸರ್, ಒಂದಿಲ್ಲದೆ ಗುದು ಬಿದ್ದು ಹೊರಗಡೆ ಹೋಗೇ ಹೋಗ್ತದೆ ಸರ್, ಹಳ್ಳಕ್ಕೆ ಬಿದ್ದು ಮೀನುಗಳು ಆಯ್ತು ಯಾವ ಆಯ್ತು ಪ್ರಾಣಿ ಸಂಕಲನಗಳು ಸಾಯುವ ಸಾಧ್ಯತೆ ಹೆಚ್ಚಿದೆ ಸರ್. ಹಾಗಾಗಿ ಅದು ಎಲ್ಲ ಕ್ರಿಮಿನಾಶಕವನ್ನು ಬಳಸಲಾರದೆ ನಾವು ಇದು ಆರೋಗ್ಯಕ್ಕೆ ಹಾಕುವುದರಿಂದ ಯಾವುದಕ್ಕೆ ಎಫೆಕ್ಟ್ ಇಲ್ಲ, ಭೂಮಿ ಆದರೂ ಫಲವತ್ತು ಇರ್ತೈತೆ ಸರ್, ಹಾಗಾಗಿ ನಾವು ಅದನ್ನ ಕಮ್ಮಿ ಮಾಡೋಕಂತ ಮಾಡಿದ್ದೆ ಸರ್. ಇದ್ರ ಜೊತೆಗೆ ಈ ಸಾಲು ನಾಟಿ ಪದ್ಧತಿಯೊಳಗೆ ಬಿತ್ತನೆ ಮಾಡೋದು ಅಥವಾ ಬೆಳೆ ತೆಗೆಯೋದು ಸ್ವಲ್ಪ ಶ್ರಮದಾಯಕದ ಕೆಲಸ ಅಂತೇಳಿ ಬಹಳಷ್ಟು ರೈತರ ಅಭಿಪ್ರಾಯ. ಮತ್ತೆ ಈ ಆಧುನಿಕ ಪದ್ಧತಿ ಅಂದರೆ ಕ್ರಿಮಿನಾಶಕಗಳ ಬಳಕೆಯನ್ನು ಮಾಡಿ ಏನು ಬೆಳೆ ತೆಗಿತಾರೆ ಅಲ್ಲಿ ಶ್ರಮ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹೆಚ್ಚು ಜನ ಆ ಕಡೆ ವಾಲಿಕತ್ತಾರೇನೋ ಅಂತ ತಮ್ಗೆ ಅನಿಸ್ತದನ? ಹಾಗೇನಿಲ್ಲ ಸರ್, ಇಲ್ಲೇ ಅದು ಬಿತ್ತಿದ್ರೆ ಹೆಂಗೆ ಬರ್ತೇನೋ, ಇಲ್ಲಿವರೆಗಾದ್ರೆ ಯಾರು ಭಾಳ ಈ ಕಡೆ ಯೂಸ್ ಮಾಡಿಲ್ಲ ಸರ್, ಗೊತ್ತಿಲ್ಲ ರೀ. ಅದು ಈ ಎಚ್ ಯು ಎಫ್ ಸಮುದಾಯ ಬಂದು ಎಲ್ಲ ತಿಳುವಳಿಕೆ ಕೊಟ್ಟು ಊರಲ್ಲಿ ಒಂದು ಸಂಘ ಮಾಡ್ಯಾವ್ರು, ಊರೂರಿಗೆಲ್ಲ ಒಂದು ಕಮಿಟಿ ಮಾಡಿ ದಿನ ವಾರ 15 ದಿವಸಕ್ಕೆ ಬಂದು ಬಂದು ಇದನ್ನೆಲ್ಲ ರೈತರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಇದ್ರ ಆಸಕ್ತಿ ಆಗಿತ್ತು ಸರ್ ರೈತರಿಗೆ. ಈ ಸಲ ಗ್ಯಾರಂಟಿ ಇದ್ರಂಗೆ ಬಿತ್ತನೆ ಮಾಡ್ತಾರೆ ಸರ್, ಇಲ್ಲಾದರೂ ನಾನು ನೆಕ್ಸ್ಟ್ ಸದ್ಯ ಮಾಡ್ತೀನಿ, ಜನವರಿಯಲ್ಲಿ ಬಿತ್ತನೆ ಬೀಜ ಮಾಡ್ತೀನಿ ಸರ್, ಮಾಡಿ ರೈತರಿಗೆ ಬೆಳೆ ತೋರಿಸ್ಬೇಕಂತಂದು ಆಸೆ ಇದೆ ಸರ್ ನಂದಾದ್ರೆ. ವೆಂಕಟೇಶ್ ಅವರೇ, ಈ 20 ಗುಂಟೆ ಒಳಗೆ ಈಗಾಗಲೇ ಇದು ಬೆಳೆದು ನಿಂತದೆ ನಿಮ್ಮ ಪೀಕು, ಇದರಲ್ಲಿ ಸುಮಾರು ಅಂದಾಜು ಎಷ್ಟು ಚೀಲ ಭತ್ತ ಆಗ್ಬೋದು ಅಂತ ತಮ್ಗೆ ಅನಿಸ್ತದೆ ಸರ್? ಈ 20 ಗುಂಟೆ ಇಲ್ಲ ಸರ್, ಈಗ ಅದಕ್ಕಿದಕ್ಕೆ ನೋಡ್ರಿ ಸರ್ ಒಂದು ಭಾಳೇನು ವ್ಯತ್ಯಾಸ ಕಾಣಂಗಿಲ್ಲ ಸರ್, ಒಂದು 20 ಚೀಲ ಅಂತ ಮಿನಿಮಮ್ ಗ್ಯಾರಂಟಿ ಬಂದೇ ಬರ್ತದೆ ಸರ್. 20 ಚೀಲ ಮಾರ್ಕೆಟಿಗೆ ಬಿಡ್ತೀರಾ ಅಥವಾ ತಾವೇ ಇಟ್ಕೋತೀರಾ ಹಂಗೆ? ಇಲ್ಲ, ನಾವೇ ಇಟ್ಕೋತೀವಿ ಸರ್. ಈಗ 2 ವರ್ಷ ಆಯ್ತು ರೀ ಸರ್, ಹೋದ ವರ್ಷ ಒಂದು ಸ್ವಲ್ಪ ಹೊಲ ಹೆಚ್ಚಿಗೆ ಮಾಡಿದ್ನಿ ರೀ, ಒಂದು 3 ಚೀಲ ಆಯ್ತು ಸರ್, ಅವಾದರೂ ಇನ್ನೂ ಅವೇ ಅದ ಸರ್. ಇವಾದ್ರೂ ನಾವು ಕೊಡಂಗಿಲ್ಲ ಸರ್, ನಾವೇ ಇಟ್ಕೊಂತೀವಿ ಸರ್. ಆರೋಗ್ಯಕ ದೃಷ್ಟಿಯಿಂದ ನಾವು ವಿಷಪೂರಿತತೆಯಿಂದ ನಾವು ದವಾಖಾನೆಗೆ ರೊಕ್ಕ ಬದಲು ನಾವು ರೊಕ್ಕ ಉಳಿತಾಯ ಏನಾಗುತ್ತೆ ಸರ್, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ಯಾವುದಕ್ಕೆ ಕೊರತೆನೂ ಇರಂಗಿಲ್ಲ ಸರ್. ಇದು ಒಳ್ಳೆ ವಿಚಾರ ವೆಂಕಟೇಶ್ ಅವರ, ಯಾಕಂತಂದ್ರೆ ಈಗೇನು ನಿಮ್ಮ ಸ್ವಂತಕ್ಕಾಗಿ 20-30 ಚೀಲ ಭತ್ತ ಬೆಳ್ಕೊಂಡಿದ್ದೀರಿ, ಈ ಪದ್ಧತಿಯೊಳಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಸಲುವಾಗಿ, ಯಾಕಂದ್ರೆ ರೈತನ ಆರೋಗ್ಯ ಬಹಳ ಮುಖ್ಯ. ನೀವು ಆರೋಗ್ಯವಾಗಿದ್ರೆ ಮತ್ತೊಂದಿಷ್ಟು ನೀವು ಭತ್ತ ಬೆಳಿತೀರಿ ಮತ್ತು 4 ಮಂದಿಗೆ ಅದರಿಂದ ಅನುಕೂಲ ಆಗ್ತದೆ. ಅದೇ ರೀತಿ ಈ ಪದ್ಧತಿಯೊಳಗನ ಹೆಚ್ಚು ಹೆಚ್ಚು ನೀವು ಭತ್ತ ಬೆಳೆದು ಉಳಿದವ್ರಿಗೂ ಅದನ್ನು ಹಂಚ್ರಿ, ಉಳಿದವ್ರಿಗೂ ಅದನ್ನು ಮಾರಾಟ ಮಾಡ್ರಿ ಅಂತೇಳಿ ಹಾರೈಕೆ ಮಾಡ್ತೀವಿ. ಇದುವರೆಗೆ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿವಿಧ ಕೃಷಿ ಚಟುವಟಿಕೆ ಕುರಿತು ಶ್ರೀ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರುಣ್ ನಾಯ್ಕ. ರೈತ ಬಾಂಧವರೇ, ಈಗ ಕೇಳಿ ಕೊಯ್ಲೋತ್ತರ ತಂತ್ರಜ್ಞಾನ ಕುರಿತು ಡಾಕ್ಟರ್ ಗಜಾನನ ಕುಸ್ಟಗಿ ಅವರೊಂದಿಗೆ ಸಂದರ್ಶನವನ್ನ. ರೈತ ಮಿತ್ರರು, ಇವತ್ತು ನಮ್ಮ ಜೊತೆ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಗಜಾನನ್ ಕುಷ್ಟಗಿ ಅವರಿದ್ದಾರೆ. ಅವರಿವತ್ತು ತೋಟಗಾರಿಕಾ ಬೆಳೆಗಳ ಕೊಯ್ಲೋತ್ತರ ತಂತ್ರಜ್ಞಾನದ ಮಹತ್ವದ ಬಗ್ಗೆ ನಿಮಗೆ ಕೆಲವು ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್ ಗಜಾನನ್ ಕುಷ್ಟಗಿ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್. ಈ ತೋಟಗಾರಿಕಾ ಬೆಳೆಗಳು ಮತ್ತು ಇತರ ಕೃಷಿ ಬೆಳೆಗಳಿಗೆ ಹೋಲಿಸಿದಾಗ ಈ ತೋಟಗಾರಿಕೆ ಬೆಳೆಗಳು ಎಷ್ಟು ಭಿನ್ನ ಆಗಿವೆ ಅಂತ ಹೇಳ್ತೀರಿ ನೀವು? ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೊದಲಾದಾಗಿ ತೋಟಗಾರಿಕಾ ಬೆಳೆಗಳಂದರೆ ಈಗ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು ಮತ್ತು ಔಷಧಿ ಮತ್ತು ಪ್ಲಾಂಟೇಷನ್ ಬೆಳೆಗಳು, ಇವೆಲ್ಲ ಬೆಳೆಗಳಿಗೆ ಸೇರಿ ತೋಟಗಾರಿಕೆ ಬೆಳೆಗಳಂತ ಕರೀತಾರೆ. ಈ ತೋಟಗಾರಿಕೆ ಬೆಳೆಗಳು ಕೃಷಿ ಬೆಳೆಗೆ ಹೇಗೆ ಭಿನ್ನವಾಗಿದೆ ಅಂದರೆ, ಈಗ ಉದಾಹರಣೆಗೆ ಈ ಕೃಷಿ ಬೆಳೆಗಳಂದರೆ ರಾಗಿ, ಸಜ್ಜೆ, ನವಣೆ, ನೆಲ್ಲು, ಭತ್ತ, ಇವೆಲ್ಲ ಬೆಳೆಗಳಿಗೆ ಕೃಷಿ ಬೆಳೆಗಳಂತ ಕರೀತಾರೆ. ಈ ಕೃಷಿ ಬೆಳೆಗಳಿಗೆ ನಾವು ಸಾಮಾನ್ಯವಾಗಿ 1 ವರ್ಷ ಅಥವಾ 2 ವರ್ಷ ಕಾಲ ಜಾಸ್ತಿ ದಿವಸ ಕೆಳಗೆ ಸಂಗ್ರಹಣೆ ಮಾಡಿ ಇಡ್ಬೋದು. ಆದರೆ ಈ ತೋಟಗಾರಿಕೆ ಬೆಳೆಗಳಿಗೆ ಆ ರೀತಿ ಇಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಕಾರಣ ಏನಂದರೆ, ಈ ತೋಟಗಾರಿಕೆ ಬೆಳೆಗಳಲ್ಲಿ ಅತಿ ಹೆಚ್ಚಿನ ತೇವಾಂಶ ಇರೋದರಿಂದ ಈ ತೋಟಗಾರಿಕೆ ಬೆಳೆಗಳು ಜಾಸ್ತಿ ದಿವಸ ಕೆಳಲಾರ್ದಂಗೆ ಇಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಇವುಗಳನ್ನು ಪ್ರೊಟೆಕ್ಟಿವ್ ಫುಡ್ ಅಂತ ಕರಿತಾರೆ ನಾವು, ಅಂದರೆ ಆರೋಗ್ಯ ರಕ್ಷಕ ಆಹಾರಗಳಂತ ಕರಿತೀವಿ. ಈ ತೋಟಗಾರಿಕೆ ಬೆಳೆಗಳು ನಮಗೆ ದೇಹಕ್ಕೆ ಬೇಕಾಗುವಂಥ ಅನೇಕ ಪೌಷ್ಟಿಕಾಂಶಗಳು, ಖನಿಜಾಂಶಗಳು, ಲವಣಾಂಶಗಳು ಇವುಗಳನ್ನು ನಮ್ಮ ದೇಹಕ್ಕೆ ಒದಗಿಸುವುದರಿಂದ ಇವನ್ನು ತೋಟಗಾರಿಕೆ ಬೆಳೆಗಳನ್ನು ನಾವು ಆಹಾರ ರಕ್ಷಕ ಪದಾರ್ಥಗಳಂತ ಕರಿತೇವೆ ನಾವು. ಅಂದರೆ ಈ ಕೃಷಿ ಬೆಳೆಗಳನ್ನು ನಾವು ಬಹುಕಾಲ ಕಾಯ್ದಿರಲಿಕ್ಕೆ ಸಾಧ್ಯ ಇದೆ, ಆದರೆ ತೋಟಗಾರಿಕೆ ಬೆಳೆಗಳನ್ನು ಬಹಳ ಕಾಲ ಕಾಯ್ದಿರಲಿಕ್ಕೆ ಸಾಧ್ಯ ಇಲ್ಲ, ಅವನ್ನ ಫ್ರೆಶ್ ಆಗಿಯೇ ನಾವು ಬೆಳೆಸಬೇಕಾಗತ್ತೆ. ಆದರೆ ಒಂದೇ ವ್ಯತ್ಯಾಸ ಅಂತಂದರೆ, ಕೃಷಿ ಬೆಳೆಗಳನ್ನು ನಾವು 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಅಥವಾ ಕೆಲವೊಂದು ಕೃಷಿ ಬೆಳೆಗಳು 4 ತಿಂಗಳಲ್ಲೇ ಬರಲಿಕ್ಕೆ ಸಾಧ್ಯ ಇದೆ, ಆಮೇಲೆ ಮತ್ತೆ ನಾವು ಪುನಃ ಅವನ್ನ ಬಿತ್ತಬೇಕಾಗತ್ತೆ. ಆದರೆ ತೋಟಗಾರಿಕಾ ಬೆಳೆಗಳನ್ನು ಬಹುವಾರ್ಷಿಕ ಬೆಳೆಗಳನ್ನಾಗಿ ಕೂಡ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಪ್ಲ್ಯಾಂಟೇಷನ್ ನಮಗೆ ನಿರಂತರವಾಗಿ ತೋಟಗಾರಿಕಾ ಉತ್ಪನ್ನವನ್ನು ನೀಡಲಿಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ

ಯಾವುದೇ ಒಂದು ಹಣ್ಣು ಅಥವಾ ತರಕಾರಿಗಳನ್ನು ಅವನು ಸ್ಟೋರ್ ಮಾಡ್ಬೇಕಂದ್ರೆ, ಸಂಗ್ರಹಣೆ ಮಾಡ್ಬೇಕಂದ್ರೆ ಶೀತಲ ಗೃಹ ಬೇಕಾಗುತ್ತದೆ. ಶೀತಲ ಗೃಹ ಮಾಡ್ಕೋಬೇಕಂದ್ರೆ ಅದು ತುಂಬ ವೆಚ್ಚವಾಗುತ್ತದೆ. ಅದು ಸಾಮಾನ್ಯ ರೈತರಿಗೆ ಅದನ್ನು ಮಾಡಲಿಕ್ಕೆ ತುಂಬ ಕಷ್ಟಕರ ಅಂತ ಹೇಳ್ಬೋದು ನಾವು. ಶೀತಲ ಗೃಹ ಅಂದರೆ ಅದು ಭಾಳ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತದೆ, ಮೊದಲನೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತದೆ. ಅದಕ್ಕೆ ಪರ್ಯಾಯವಾಗಿ ನಾವೊಂದು ವಿಧಾನವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಅದು ಏನಂದರೆ ಶೂನ್ಯಶಕ್ತಿ ಶೈತ್ಯಾಗಾರ ಅಂತ ಕರೀತಾರೆ ಅದಕ್ಕೆ, ಶೂನ್ಯಶಕ್ತಿ. ಅದಕ್ಕೆ ಇಂಗ್ಲೀಷಲ್ಲಿ ಜೀರೋ ಎನರ್ಜಿ ಕೂಲ್ ಚೇಂಬರ್ ಅಂತ ಕರಿತೀವಿ ನಾವು ಅದಕ್ಕೆ. ಶೂನ್ಯಶಕ್ತಿ ಶೈತ್ಯಾಗಾರ ಅಂದರೆ ಇದು ಭಾಳ ಸುಲಭವಾದಂಥ, ರೈತರು ತಾವೇ ತಮ್ಮ ಹೊಲದಲ್ಲಿ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಇದು. ಶೂನ್ಯಶಕ್ತಿ ಶೈತ್ಯಾಗಾರ ಅಂದರೆ ನಾಲ್ಕು ಗೋಡೆಯಿಂದ ಕಟ್ಟಿರುವಂಥ ಒಂದು ಇಟ್ಟಿಗೆಯಿಂದ ಕಟ್ಟಿರುವಂಥ ಒಂದು ಕೋಣೆ ರೀ. ನಾಲ್ಕು ಗೋಡೆ ವಿಸ್ತೀರ್ಣ ಎಷ್ಟಿರ್ಬೇಕಂದ್ರೆ ಸಾಮಾನ್ಯವಾಗಿ 165 ಸೆಂಟಿಮೀಟರ್ ಉದ್ದ, 115 ಸೆಂಟಿಮೀಟರ್ ಅಗಲ, 68 ಸೆಂಟಿಮೀಟರ್ ಎತ್ತರ ಇರಬೇಕು. ಒಂದು ನಾಲ್ಕು ಗೋಡೆಯ ಒಂದು ಕೋಣೆಯನ್ನು ಕಟ್ಟಿಕೋಬೇಕಾಗುತ್ತೆ. ಈ ನಾಲ್ಕು ಗೋಡೆ ಕೋಣೆಯನ್ನು ಕಟ್ಟಿಕೊಂಡ ನಂತರ ಒಂದು ಸುಮಾರು 10 ಸೆಂಟಿಮೀಟರ್ ಗ್ಯಾಪನ್ನು ಬಿಟ್ಟು ಮತ್ತೊಂದು ಗೋಡೆಯನ್ನು ಕಟ್ಟಿಕೋಬೇಕಾಗುತ್ತೆ. ಈ ರೀತಿ ಎರಡು ಪದರಿನ ಒಂದು ಕೋಣೆಯನ್ನು ಕಟ್ಟಿಕೋಬೇಕು. ಕಟ್ಟಿಕೊಂಡ ನಂತರ ನಡುವೆ ಒಂದು 10 ಸೆಂಟಿಮೀಟರ್ ಗ್ಯಾಪ್ ಏನು ಬಿಟ್ಟಿರ್ತೀವಲ್ರಿ, ಆ ಗ್ಯಾಪಲ್ಲಿ ಒಂದು ಸೋಸಿದಂಥ ಉಸುಗನ್ನು ತುಂಬಬೇಕಾಗುತ್ತದೆ. ಕಂಪ್ಲೀಟಾಗಿ ಸೋಸಿದ ಉಸುಗನ್ನು ತುಂಬಬೇಕಾಗುತ್ತದೆ. ಸೋಸಿದ ಉಸುಗನ್ನು ತುಂಬಿ ಆ ಸೋಸಿದ ಉಸುಗಿಗೆ ಪ್ರತಿನಿತ್ಯ ಸಾಯಂಕಾಲ ಮತ್ತು ಬೆಳಗ್ಗೆ ದಿನನಿತ್ಯ ಎರಡು ಟೈಮು ನೀರನ್ನು ಹಾಕಬೇಕಾಗುತ್ತದೆ. ತೇವಾಂಶ ಕಾಪಾಡಿಕೊಳ್ಳೋಷ್ಟು ನೀರನ್ನು ಹಾಕಿ ಈ ಒಂದು ಸಾಮರ್ಥ್ಯದ ಒಂದು ಕೋಣೆಗೆ 100 ಕೆಜಿ ಒಂದು ಹಣ್ಣು ಅಥವಾ ತರಕಾರಿಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಇಟ್ಕೋಬೋದು. ರೈತರು ತಮ್ಮಲ್ಲಿ ಹೆಚ್ಚಿನ ಒಂದು ಸಾಮರ್ಥ್ಯ ಇತ್ತಂದರೆ ದೊಡ್ಡ ಪ್ರಮಾಣದ ಒಂದು ಕೋಣೆಯನ್ನು ಕಟ್ಕೋಬೋದು, ಕಡಿಮೆ ಇತ್ತಂದರೆ ಕಡಿಮೆ ಪ್ರಮಾಣದ ಒಂದು ಕೋಣೆಯನ್ನು ಕಟ್ಕೋಬೋದು. ಆಮೇಲೆ ಒಳಗಡೆ ಒಂದು ಕೋಣೆಯಲ್ಲಿ ನಾವು ಯಾವುದೇ ಒಂದು ಪದಾರ್ಥಗಳನ್ನು ಹಣ್ಣು ಅಥವಾ ತರಕಾರಿ ಇರ್ಬೋದು ಅವನ್ನು ಪ್ಲಾಸ್ಟಿಕ್ ಕ್ರೇಟಲ್ಲಿ ಹಾಕಿ ಇಟ್ಕೊಂಡು ಸಂಗ್ರಹಣೆ ಮಾಡೋದ್ರಿಂದ ಸುಮಾರು 2-3 ತಿಂಗಳ ಕಾಲ ಕೆಡಲಾರ್ದಂಗೆ ಇಡ್ಬೋದು. ಈ ರೀತಿ ಸಂಗ್ರಹಣೆ ಮಾಡಿಕೊಂಡು ಇಟ್ಟೋದ್ರಿಂದ ನಮ್ಮ ರೈತರಿಗೆ ಕೂಡ ತುಂಬ ಅನುಕೂಲ ಆಗುತ್ತದೆ. ಕೆಲವೊಮ್ಮೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ರೇಟು ಸಿಗದೇ ಇರ್ಬೋದು. ಈ ರೀತಿ ಸಂಗ್ರಹಣೆ ಮಾಡಿಕೊಂಡೋದ್ರಿಂದ ನಾವು ಯಾವಾಗ ಒಳ್ಳೆಯ ಬೆಲೆ ಇರುತ್ತೆ ಆವಾಗ ಮಾರಿಕೊಂಡು ನಾವು ಉತ್ತಮ ಬೆಲೆಯನ್ನು ಕೂಡ ಪಡೆಯಲು ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ಶೂನ್ಯ ಶಕ್ತಿಯ ಸಹಿತಗಾರದ ಬಗ್ಗೆ ಏನು ನೀವು ಹೇಳಿದ್ರಲ್ಲ, ಈಗ ಇದೊಂದು ಪ್ರಾಯೋಗಿಕ ಪೆಟ್ಟಿಗೆನಾ ಅಥವಾ ಒಬ್ಬ ರೈತ ತನಗೆ ಎಷ್ಟು ಅನುಕೂಲ ಆಗ್ತದೆ ಆ ರೀತಿಯ ದೊಡ್ಡ ಪೆಟ್ಟಿಗೆ ಅಥವಾ ಕೋಣೆಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಹಾಗೆ ಖಂಡಿತ ಮಾಡ್ಕೋಬೋದು ಸರ್. ಈ ತಮ್ಮಲ್ಲಿ ಹೆಚ್ಚಿನ ಒಂದು ಪದಾರ್ಥ ಇತ್ತಂದ್ರೆ ಕೂಡ ಈಗಿನ ಒಂದು ಸೈಜ್ ಹೇಳಿದ್ರಿ ಅದಕ್ಕೆ ತಕ್ಕಂತೆ ಒಂದು ಅಗಲ ಮತ್ತು ಉದ್ದವನ್ನು ಹೆಚ್ಚಿಗೆ ಮಾಡಿಕೊಂಡು ಎತ್ತರವನ್ನು ಕೂಡ ಹೆಚ್ಚಿಗೆ ಮಾಡಿಕೊಂಡು ಈ ರೀತಿ ಒಂದು ದೊಡ್ಡ ಕೋಣೆಯನ್ನು ಕಟ್ಟಿಕೊಂಡು ಕೂಡ ತಾವು ಮಾಡ್ಕೋಬೋದು. ಇದಕ್ಕೆ ಯಾವುದೇ ಒಂದು ವಿದ್ಯುತ್ ಶಕ್ತಿ ಬೇಕಾಗಿಲ್ಲ, ಯಾವುದೇ ಒಂದು ವೆಚ್ಚನ ಬೇಕಾಗಿಲ್ಲ. ಕೇವಲ ಇಟ್ಟಿಗೆ ಮತ್ತು ಸಿಮೆಂಟು ಮತ್ತು ಉಸುಗು ಇದ್ರೆ ಸಾಕು ತಮ್ಮ ಹೊಲದಲ್ಲೇ ಮಾಡಿಕೊಳ್ಳುವಂಥ ಒಂದು ವಿಧಾನ ಇರೋದು. ಆಮೇಲೆ ಇದಕ್ಕೆ ಸ್ವಲ್ಪ ನೀರಿನ ಒಂದು ಸೋರ್ಸ್ ಚೆನ್ನಾಗಿರ್ಬೇಕು, ನೀರು ಚೆನ್ನಾಗಿರುವಂಥ ಸಮಯದಲ್ಲಿ ಸರಿಯಾಗಿ ಮಾಡಿಕೊಂಡ್ರೆ ಇದು ಒಂದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಷ್ಣತೆ ಆ ಕೋಣೆಯ ಒಳಗೆ ಪ್ರವೇಶಿಸಿದಂತೆ ಸೀಲಿಂಗ್ ಕೂಡ ಬಹಳ ಮುಖ್ಯ ಆಗುತ್ತೆ ಅಂತೀನಿ ನಾನು. ಈಗಾಗಲೇ ಹೇಳಿದ ಹಾಗೆ ಒಂದು ಕೋಣೆಗೆ ನಾವು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಬಾರಿ ನೀರು ಹಾಕೋದ್ರಿಂದ ಅಲ್ಲಿ ಉಷ್ಣತೆಯನ್ನು ಕಡಿಮೆ ಪ್ರಮಾಣದಲ್ಲಿ, ಹೊರಗಿನ ವಾತಾವರಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇರುವಂತೆ ಕಾಪಾಡಿಕೊಳ್ಬೋದು. ನೀರನ್ನು ಹಾಕೋದ್ರಿಂದ ಇದರಲ್ಲಿ ತೇವಾಂಶವನ್ನು ಭಾಳ ದಿವಸ ಕೆಡಲಾರ್ದಂಗೆ ಇಡಬಹುದು. ಆಮೇಲೆ ಬಹುತೇಕ ಈ ಕೃಷಿ ಉತ್ಪನ್ನಗಳಲ್ಲಿ ಎಷ್ಟು ತೇವಾಂಶ ಕಡಿಮೆ ಇರುತ್ತೆ ಅಷ್ಟು ಅದಕ್ಕೆ ಉತ್ತಮ ಬೆಲೆ ಸಿಗುತ್ತೆ ಗ್ರೇಡಿಂಗ್ ಮಾಡುವಾಗ. ಈ ತೇವಾಂಶವನ್ನು ಕಡಿಮೆ ಮಾಡಲಿಕ್ಕೆ ಒಬ್ಬ ಕೊಯ್ಲೋತ್ತರವಾಗಿ ಕೊಯ್ಲಿನ ನಂತರ ನಮ್ಮ ರೈತ ಮಿತ್ರರು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೀರಿ ನೀವು? ತೇವಾಂಶ ಕಡಿಮೆ ಮಾಡಬೇಕಂದ್ರೆ ಇದನ್ನು ಸಂಗ್ರಹಣೆ ಮಾಡೋದು ಒಂದು ವಿಧಾನ ಹೇಳಿದ್ದಾರೆ. ಈಗ ತೇವಾಂಶ ಕಡಿಮೆ ಮಾಡಬೇಕಂದ್ರೆ ಇನ್ನೊಂದು ಪರ್ಯಾಯ ಪದ್ಧತಿ ಅಂದರೆ ಈ ಒಂದು ಹಣ್ಣು ಮತ್ತು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಹಲವಾರು ಇದರಿಂದ ಪದಾರ್ಥಗಳನ್ನು ಮಾಡಿಕೊಳ್ಳುವುದು. ಉದಾಹರಣೆಗೆ ಜಾಮ್ ಮಾಡುವುದು, ಜ್ಯೂಸ್ ಮಾಡುವುದು ಇರ್ಬೋದು, ಆಮೇಲೆ ಕೆಚಪ್ ಮಾಡುವುದು, ಈ ರೀತಿ ಸಂಸ್ಕರಿಸಿದ ಪದಾರ್ಥಗಳನ್ನು ಮಾಡಿಕೊಂಡು ಅವುಗಳನ್ನು ಭಾಳ ದಿವಸ ಕೆಡಲಾರ್ದಂಗೆ ಇಡ್ಬೋದು. ಆದರೆ ಈಗ ಹಣ್ಣು ಮತ್ತು ತರಕಾರಿಗಳನ್ನು ತೇವಾಂಶ ಕಡಿಮೆ ಮಾಡಲಿಕ್ಕೆ ತುಂಬ ಕಷ್ಟ ಇದು. ಅಂದರೆ ಸಂಗ್ರಹಣೆ ಒಂದು ಮಾಡಿಕೊಂಡು ಒಂದು ಜಾಸ್ತಿ ದಿವಸ ಕೆಡಲಾರ್ದಂಗೆ ಇಡ್ಬೋದು ರೀ. 2-3 ತಿಂಗಳ ಕಾಲ ಮ್ಯಾಕ್ಸಿಮಮ್ ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ತೇವಾಂಶ ಕಡಿಮೆ ಮಾಡಬೇಕಂದ್ರೆ ಅವುಗಳನ್ನು ಒಂದು ಪದಾರ್ಥಗಳನ್ನು ಮಾಡಿಕೊಳ್ಳೋದು, ಜಾಮು ಮಾಡುವುದು, ಉಪ್ಪಿನಕಾಯಿ ಮಾಡಿಕೊಳ್ಳೋದು, ಜ್ಯೂಸ್ ಮಾಡುವುದು, ಈ ರೀತಿ ಹಲವಾರು ಪದಾರ್ಥಗಳನ್ನು ಮಾಡಿಕೊಂಡು ಅದರಿಂದ ಕೂಡ ಒಂದು ಹೆಚ್ಚಿನ ಲಾಭವನ್ನು ಕೂಡ ಪಡೆದುಕೊಳ್ಬಹುದು. ಈಗ ಕೃಷಿ ಉತ್ಪನ್ನಗಳನ್ನು ಏನಂತಂದ್ರೆ ಈಗ ರಾಗಿ, ಭತ್ತ, ಗೋಧಿಯನ್ನು ನಾವು ತೇವಾಂಶ ಕಡಿಮೆ ಮಾಡಿ ಒಣಗಿಸಿ ಅವುಗಳನ್ನು ಬಹುಕಾಲ ಶೇಖರಿಸಿ ಇಡಲಿಕ್ಕೆ ಸಾಧ್ಯ ಇದೆ. ಆದರೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಣ್ಣು ಹಂಪಲುಗಳನ್ನು ನಾವು ಆ ರೀತಿ ಒಣಗಿಸಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ತೇವಾಂಶ ಕಡಿಮೆ ಮಾಡಿ ಅವುಗಳನ್ನು ಪರಿವರ್ತನೆ ಮಾಡಿ ನಾವು ಶೇಖರಿಸಿ ಇಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ ನೀವು? ಈ ಥರ ಪರಿವರ್ತನೆ ಮಾಡುವಾಗ ಯಾವ್ಯಾವ ರೀತಿಯ ಕ್ರಮಗಳನ್ನು ನಮ್ಮ ರೈತ ಮಿತ್ರರು ಅನುಸರಿಸಬೇಕು, ಏನೇನು ಜಾಗರೂಕತೆಯನ್ನು ತಗೋಬೇಕು ಅಂತೀರಿ ಕುಷ್ಟಗಿಯವರೆ? ಈಗಾಗಲೇ ನಾವು ಹೇಳಿದಾಗಿ ಈ ತೇವಾಂಶವನ್ನು ಈಗ ಸಂಗ್ರಹಣೆ ಮಾಡಬೇಕಾದ್ರೆ ಈಗ ಒಂದು ತೇವಾಂಶವನ್ನು ಕಾಪಾಡಿಕೊಂಡು ಅಲ್ಲಿ ಸಂಗ್ರಹಣೆ ಮಾಡಿ ಇಡಬೇಕಂತ ಹೇಳಿದ್ದಾರೆ. ಅಲ್ಲಿ

ಸಾವಯವದ ಕ್ರಾಂತಿಯ ತರಲು ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು ಬಂದ ಬಂದನೇ ಗಿಲ್ಲ ಯೋಗಿ ಬಂದ ಬಂದನೇ ಗಿಲ್ಲ ಯೋಗಿ ಬಂದ ಬಂದನೇ ಗಿಲ್ಲ ಯೋಗಿ ಬಂದ ಬಂದನೇ ಗಿಲ್ಲ ಯೋಗಿ ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು ಬಂದ